ಆತ್ಮನಾತ್ಮಾನಂ ಆತ್ಮ ದೇವಸ್ವ ಮಾಯೆಯ ಆತ್ಮ ದೇವಸ್ವ ಮಾಯೆಯ ಸೈವ ಬುದ್ಧ ದೇವೇದ ಸೈವ ಬುದ್ಧ ದೇವೇದ ವೇದಾಂತ ನಿಶ್ಚಯ ಇದಿ ವೇದಾಂತ ನಿಶ್ಚಯ ವಿಕರೋತ್ಯಪರಾನ್ ಭಾವಾನ್ ವಿಕರೋತ್ಯಪರಾನ್ ಭಾವಾನ್ ವಿಕರೋತ್ಯಪರಾನ್ ಭಾವಾನ್ ವಿಕರೋತ್ಯಪರಾನ್ ಭಾವಾನ್ ಅಂತಶ್ಚಿತ್ತೇ ವ್ಯವಸ್ಥಿತಾ ಅಂತಶ್ಚಿತ್ತೇ ವ್ಯವಸ್ಥಿತಾ ನಿಯತಾಶ್ಚ ಬಹಿಶ್ಚಿತ್ತಃ ನಿಯತಾಶ್ಚ ಬಹಿಶ್ಚಿತ್ತಃ ಏವಂ ಕಲ್ಪಯತೆ ಪ್ರಭು ಏವಂ ಕಲ್ಪಯತೆ ಪ್ರಭು ಸ್ವಪ್ನದಲ್ಲಿಯೂ ಹನ್ನೊಂದನೇ ಶ್ಲೋಕದ ತಾತ್ಪರ್ಯ ಸ್ವಪ್ನದಲ್ಲಿಯೂ ಎಚ್ಚರದಲ್ಲಿಯೂ ಲಭ್ಯವಿದ್ದಂತಹ ವಸ್ತುಗಳು ಅವುಗಳವುಗಳದೇ ಆದ ಭೇದಗಳಿಂದ ಕೂಡಿವೆ. ಒಂದು ಅವಸ್ಥೆಯಿಂದ ಒಂದು ಅವಸ್ಥೆಯಲ್ಲಿಯೂ ಕೂಡ ಭೇದಗಳಿಂದ ಕೂಡಿವೆ. ಒಂದು ಅವಸ್ಥೆಯಿಂದ ಒಂದು ಅವಸ್ಥೆಗೆ ಅಂದರೆ ಕನಸಿನಲ್ಲಿ ಕಂಡ ಘಟವೇ ಎಚ್ಚರದಲ್ಲಿ ಕಾಣುವುದಿಲ್ಲ. ಎಚ್ಚರದಲ್ಲಿಯ ಘಟವು ಕನಸಿನಲ್ಲಿ ಇರೋದಿಲ್ಲ. ಎಚ್ಚರದ ಕನಸಿನ ಎಚ್ಚರದ ಘಟ ಎಚ್ಚರದ ಘಟ ಕನಸಿನ ಘಟ ಕನಸಿನ ಘಟ ಇದು ಅವಸ್ಥೆ ಅವಸ್ಥೆಗಳಲ್ಲಿಯ ಭೇದ. ಇನ್ನು ಒಂದು ಅವಸ್ಥೆಯಲ್ಲಿ ಭೇದ, ಎಚ್ಚರದಲ್ಲಿ ಟೇಬಲ್ ಅಂದ್ರೆ ವೃಕ್ಷ ಅಲ್ಲ, ವೃಕ್ಷ ಅಂದ್ರೆ ಹೂ ಅಲ್ಲ, ಹೂ ಅಂದ್ರೆ ಪ್ರಾಣಿ ಅಲ್ಲ, ಪ್ರಾಣಿ ಅಂದ್ರೆ ಪಕ್ಷಿ ಅಲ್ಲ. ಇವು ಎಚ್ಚರದಲ್ಲಿಯೇ ಭೇದಗಳು. ಅಂತೆಯೇ ಕನಸಿನಲ್ಲಿಯೂ ಕೂಡ ಭೇದಗಳು. ತಾತ್ಪರ್ಯ ಏನು? ಎಷ್ಟರ ಮಟ್ಟಿಗೆ ಕನಸಿನಲ್ಲಿಯ ಭೇದಗಳು ವೈತಥ್ಯವೋ ಅಷ್ಟೇ ಜಾಗೃತದಲ್ಲಿಯ ಭೇದಗಳು ವೈತಥ್ಯ. ಭೇದಾನ ಸ್ಥಾನಯೋಹೋ ಯದಿ ಉಭಯೋಪಿ ವೈತಥ್ಯಂ. ಹಾ, ಇಲ್ಲೊಂದು ಪ್ರಶ್ನೆ ಬರ್ತದೆ. ಆಯ್ತು, ಎಲ್ಲ ಕಂಡ ವಸ್ತುಗಳು ಕಂಡ ಪದಾರ್ಥಗಳು ಅನುಭವಕ್ಕೆ ಬಂದಂತಹ ಎಲ್ಲವೂ ಕೂಡ ವಿತಥವೇ ಆಗಿದ್ದರೆ ವೈತಥ್ಯವೇ ಆಗಿದ್ದರೆ ಕ ಏತಾನ್ ಬುಧ್ಯತೆ ಭೇದ, ಏತಾನ್ ಭೇದಾನ್ ಕ ಬುಧ್ಯತೆ, ಈ ಭೇದಗಳನ್ನು ಗುರುತಿಸೋರು ಯಾರು? ಹೂ ರೆಕಾರ್ಡ್ಸ್, ಹೂ ರಿಜಿಸ್ಟರ್ಸ್, ಎಲ್ಲ ಭೇದಗಳನ್ನು ಗುರುತಿಸೋರು ಯಾರು? ಈ ಎಲ್ಲ ಭೇದಗಳನ್ನ ಗುರುತಿಸೋರು ಯಾರು? ಅಲ್ಲೂ ಭೇದ ಇದೆ, ಇಲ್ಲೂ ಭೇದ ಇದೆ, ಅಲ್ಲಿಂದ ಇಲ್ಲಿಗೆ ಭೇದ, ಇಲ್ಲಿಂದ ಅಲ್ಲಿಗೆ ಭೇದ, ಅಲ್ಲಿ ಇರುವವುಗಳಲ್ಲಿ ಭೇದ, ಇಲ್ಲಿ ಇರುವವುಗಳಲ್ಲಿ ಭೇದ, ಅಷ್ಟೂ ಭೇದಗಳು. ಈ ಅಷ್ಟೂ ಭೇದಗಳನ್ನ ವೃಕ್ಷವು ಟೇಬಲ್ ಅನ್ನು ಗುರುತಿಸುವುದಿಲ್ಲ, ಟೇಬಲ್ ಹೂವನ್ನು ರಿಜಿಸ್ಟರ್ ಮಾಡೋದಿಲ್ಲ, ಹೂವು ವೃಕ್ಷವನ್ನು ರಿಜಿಸ್ಟರ್ ಮಾಡೋದಿಲ್ಲ, ಅವುಗಳು ಜಡವೇ ಆಗಿದೆ. ಹಾಗಾದ್ರೆ ಯಾರು ಇದನ್ನಷ್ಟು ರಿಜಿಸ್ಟರ್ ಮಾಡ್ತಾ ಇದ್ದಾರೆ? ಕ ಏತಾನ್ ಬುದ್ಧತೆ ಭೇದ, ಕೋ ವೈ ವಿಕಲ್ಪಕ ತೇಷಾಂ, ಇವುಗಳನ್ನು ವಿಕಲ್ಪಿಸುವನು ಯಾರು? ಇದು ಹೀಗೆ ಇದು ಹೀಗೆ ಎಂದು ಕಲ್ಪಿಸುವನು ಯಾರವನು ಅಂತ ಪ್ರಶ್ನೆ ಈ ಶ್ಲೋಕದಲ್ಲಿ ಕೊಂಡಿದ್ದಾರೆ. ಹನ್ನೆರಡನೇ ಶ್ಲೋಕದಲ್ಲಿ ಆತ್ಮನ ಆತ್ಮಾನಂ ಕಲ್ಪಯತಿ, ತಾನೇ ತನ್ನನ್ನ ತನ್ನಿಂದಲೇ ಕಲ್ಪಿಸಿಕೊಳ್ಳುತ್ತಾನೆ. ಆತ್ಮನ ಆತ್ಮಾನಂ, ಆತ್ಮನಿಂದ ಆತ್ಮನನ್ನ, ಆತ್ಮನ ಆತ್ಮಾನಂ ಆತ್ಮ ತಾನೇ, ತನ್ನಿಂದ ತಾನೇ ತನ್ನನ್ನ ಕಲ್ಪಿಸಿಕೊಳ್ಳುತ್ತಾನೆ. ಯಾರವನು? ಸ್ವಮಾಯಯ. ಹೇಗೆ ಕಲ್ಪಿಸಿಕೊಳ್ತಾನೆ? ಸ್ವಮಾಯಯ. ಯಾರವನು? ದೇವಃ, ಸ ದೇವಃ ಕಲ್ಪಯತಿ. ಓಹೋ, ಭೇದಾನ್ ಸಏವ ಬುಧ್ಯತೆ, ಅವನೇ ಎಲ್ಲ ಭೇದಗಳನ್ನು ಗುರುತಿಸುತ್ತಾನೆ. ಅರ್ಥ ಆಗೋದು ಇಲ್ಲ ಕಾರಣ ತಬ್ಬಳ್ ತಾವಿದಾರಲ್ಲ, ತಮ್ಮ ಕಾಡಿಗೆ ತಾವಿದಾರಲ್ವಾ, ಅದೇ ಕನ್ನಡದ ನಾವು ಹುಡುಕೋತೀವಿ ಸುಮ್ಮನೆ ಟ್ರೈನಿಂಗ್ ಕೊಟ್ಬಿಡಲ್ಲ ಇವ್ರು ಏನ್ ಬರ್ಕೊಳ್ಳೋದು ಪ್ರತಿಯೊಬ್ಬರು ಜ್ಯೋತಿಯಿಂದ ಈ ಜ್ಯೋತಿ ಸ್ಟೂಡೆಂಟ್ ಮೋಹನ್ ಕೃಷ್ಣ ಜ್ಯೋತಿ ಇದ್ದಾರಲ್ಲ ಆ ಜ್ಯೋತಿ ಸ್ಟೂಡೆಂಟ್ ಸೊ ಇವ್ರು ಸ್ಟೂಡೆಂಟ್ ಇದ್ದ ಪರಂಪರಾಗತವಾಗಿ ಹಿಂಗ್ ನೋಡ್ಬ ಕೂತ್ಬಿಡೋದು ನೋಡಂಗಿಲ್ಲ ಅದ ಪೇಜ್ ಮುಗಿದ ತಕ್ಷಣ ಅದು ಹೊಳ್ಳೋದು ನೋಡಂಗಿಲ್ಲ ಒಂದ್ಸಲ ಎರಡು ಪೇಜ್ ಹೋಗ್ಬಿಡ್ತವೆ ಹೋಗ ಅಕ್ಕಳಿಗೆ ಆತ್ಮನ ಆತ್ಮನ ಆತ್ಮ ಕಲ್ಪಯತಿ ಆತ್ಮನು ಕಲ್ಪಿಸುತ್ತಾನೆ ಯಾರವನು ಆತ್ಮನು ದೇವ ಹೇಗೆ ಕಲ್ಪಿಸ್ತಾನೆ ಸ್ವಮಾಯೆಯ ಬ್ರಹ್ಮಾಶ್ರಯ ಮಾಯಾ ಅಸ್ತಿ ಮಾಯಾ ಬ್ರಹ್ಮನನ್ನು ಆಶ್ರಯಿಸಿಕೊಂಡಿದೆ ಬ್ರಹ್ಮನ ಅಧೀನದಲ್ಲಿದೆ ಮಾಯಾ ಹೀಗಾಗಿ ಹೇಗೆ ಐಂದ್ರಜಾಲಿಕನ ಕೋಲು ಯಾರ ಅಧೀನದಲ್ಲಿ ಇರ್ತದೆ ಹೌದಲ್ಲ ಮ್ಯಾಜಿಷಿಯನ್ಸ್ ಕೋಲು ಆ ಮ್ಯಾಜಿಷಿಯನ್ ಕೋಲು ಅವನ ಅಧೀನದಲ್ಲಿ ಇರ್ತದೆ ಅವನು ಹೆಂಗ್ ಹೇಳ್ತಾನ ಕೇಳ್ತದೆ ಅದರರ್ಥ ಆ ಕೋಲು ಹೆಂಗ್ ಹೇಳ್ತಾನೆ ನಾವು ಕೇಳ್ತೀವಿ ಅಂತ ಯಾಕೆಂದ್ರೆ ಕೋಲು ಅವನ ಅಧೀನದಲ್ಲಿ ನಾವು ಕೋಲಿನ ಇಲ್ಲಿ ಮಾಯಾ ಯಾರು ಕೋಲು ಅವನು ಇದ್ದಾನಲ್ಲ ಅವನು ಮಾಯಾವಿ ಮ್ಯಾಜಿಷಿಯನ್ ಇದ್ದಾನಲ್ಲ ಅವನು ಮಾಯಾವಿ ಕೋಲು ಮಾಯಾ ನಾವೆಲ್ಲ ಮಾಯಾಧೀನರು ನಾವೆಲ್ಲ ಮಾಯಾಧರು ಓ ಆನೆ ಬಂದು ನೋಡಿ ಆನೆ ಆ ಕೋಲು ತೋರಿಸ್ತಾನೆ ಆ ಕೋಲು ಎಲ್ಲಿ ತೋರಿಸ್ತಾನಲ್ಲ ನಾವು ನೋಡಿದ್ರೆ ಆನೆನೇ ಬರ್ತಾ ಇರ್ತದೆ ಯಾಕೆ ನಾವು ಯಾರ ಆದಿಂದಿರ್ತೀವಿ ಕೋಲಿನ ಆದಿಂದಿರ್ತೀವಿ ಆ ಹಾಗೆಯೇ ಆತ್ಮನ ಆತ್ಮನ ಆತ್ಮ ಕಲ್ಪಯತಿ ಕಲ್ಪಿಸುತ್ತಾನೆ ಮತ್ತೆ ಹೇಗೆ ಕಲ್ಪಿಸ್ತಾನೆ ಮತ್ತೇನ್ ಮಾಡ್ತಾನೆ ಸಏವ ಬುಧ್ಯತೆ ಭೇದ ಅವನೇ ಭೇದಗಳನ್ನು ಗುರುತಿಸುತ್ತಾನೆ ಇದು ಘಟ ಅಲ್ಲ ಇದು ಹೂವು ಇದು ಹೂವಲ್ಲ ಇದು ಹಣ್ಣು ಭೇದಗಳು ಒಂದರಿಂದ ಭೇದಗಳು ಬೇರ್ಪಡಿಸೋದಿದೆಯಲ್ಲ ರೂಪಾದಿಗಳಿಂದ ಮತ್ತು ನಾಮಗಳಿಂದ ದೇಶದಿಂದ ದೇಶಕ್ಕೆ ಕಾಲದಿಂದ ಕಾಲಕ್ಕೆ ಭೇದಗಳನ್ನು ಹುಟ್ಟು ಹಾಕಿಕೊಳ್ಳಿಕ್ಕೆ ಇವೆಲ್ಲ ಸಲಕರಣೆ ಕಾಲ ದೇಶ ವಸ್ತು ಪರಿಚ್ಛೇದ ರೂಪ ಆಕಾರ ಬಣ್ಣ ಇವೆಲ್ಲ ಸಲಕರಣೆಗಳು ಇನ್ಸ್ಟ್ರೂಮೆಂಟ್ಸ್ ಏನಕ್ಕೆ ಒಂದರಿಂದ ಒಂದನ್ನ ಬೇರ್ಪಡಿಸಿಕೊಂಡು ಗುರುತಿಸಲಿಕ್ಕೆ ಯಾರು ಸಹಾಯ ಮಾಡ್ತಾರೆ ನಮಗೆ ಇವೆಲ್ಲ ಪರಿಮಿತಿ ಒಳಪಟ್ಟಂತ ಎಲ್ಲ ಕಲ ಬಣ್ಣಗಳು ಹೆಸರುಗಳು ರೂಪಗಳು ಆಕಾರಗಳು ಗುಣಗಳು ಇಷ್ಟು ಸಪೋರ್ಟ್ ಮಾಡ್ತಾರೆ ಓ ಇಲ್ಲಪ್ಪ ಇವೆರಡು ಒಂದೇ ನೋಡು ಸ್ವಲ್ಪ ಗುರ್ತಿದೆ ಇದು ಸ್ವಲ್ಪ ಗುರ್ತಿದೆ ಒಂದೇ ಹೆಂಗಂತಾರೆ ಕಲ ಏನಾಯ್ತೀಗ ಮತ್ತೆ ಬೇಗ ಇತಿ ವೇದಾಂತ ನಿಶ್ಚಯ ಈ ಪ್ರಕಾರವಾಗಿ ವೇದಾಂತಿಗಳು ನಿಶ್ಚಯಿಸುತ್ತಾರೆ ಏನು ಆತ್ಮನೇ ಎಲ್ಲವನ್ನೂ ಅರಿಯುತ್ತಾನೆ ಆತ್ಮನೇ ಎಲ್ಲವನ್ನು ತಿಳಿಯುತ್ತಾನೆ ಆತ್ಮನೇ ಎಲ್ಲವನ್ನೂ ಗುರುತಿಸುತ್ತಾನೆ ಆತ್ಮನೇ ಎಲ್ಲವನ್ನೂ ರಿಜಿಸ್ಟರ್ ಮಾಡ್ಕೊಳ್ತಾನೆ ಅನ್ನುವಂಥದ್ದು ವೇದಾಂತಿಗಳ ಅಭಿಪ್ರಾಯ ಶೇಷ ಅಸ್ತಿ ಕಿಮಸ್ತಿ ಶೇಷ ಬೇರೆ ಅವರ ಅಭಿಪ್ರಾಯ ಏನು ಹಾಗಾದ್ರೆ? ಭಾಷೆ ಬರಿಬೇಕಾದ್ರೆ ಹಿಂಗೆ ಬರೀತಾರೆ ಅವರು. ಹೇಗೆ ಬರೀತಾರೆ ಅಂದ್ರೆ, ನಿಮ್ಮ ತಲೆಯಲ್ಲಿ ಮುಂದಿನ ಸಂಶಯಗಳೇನಿವೆಯೋ ಅವುಗಳನ್ನ ಮೊದಲೇ ಅವರು ಹುಟ್ಟಾಕ್ಬಿಡ್ತಾರೆ. ವೇದಾಂತಿಗಳ ನಿಶ್ಚಯವು ಹೀಗಾಗಿದ್ದಾದರೆ ವೈಶೇಷಿಕ ನಿಶ್ಚಯ ಏನೋ, ಸಾಂಖ್ಯ ನಿಶ್ಚಯ ಏನೋ, ಅವರೆಲ್ಲರ ನಿಶ್ಚಯಗಳು ಏನು? ಬೀಜ ಪ್ರಮಾಣದಲ್ಲಿ ತಾತ್ಪರ್ಯವಾಗಿ ಹೇಳ್ತಾರೆ. ಸೊ 13ನೇ ಶ್ಲೋಕಕ್ಕೆ ನಾವು ಹೋಗ್ತೇವೆ. ಭಾಷೆ ಆಗಿದೆಯಾ 12ನೇ ಭಾಷೆ? 12ನೇ ಶ್ಲೋಕ ಆಗಿದೆಯಾ? ಸಕಲ್ಪಯನ್ ಏನ ಪ್ರಕಾರೇಣ ಕಲ್ಪಯತಿ ಇತಿ. ಸಹ ಕಲ್ಪಯತಿ, ಅವನು ಕಲ್ಪಿಸುತ್ತಾನೆ. ಎರಡು ಪ್ರಕಾರವಾದ ಕಲ್ಪನೆಗಳು ಅವಶ್ಯಕತೆ ಇದೆ. ಎರಡು ಪ್ರಕಾರವಾದ ಕಲ್ಪನೆಗಳು ಸಹಜವಾಗಿ ಉಂಟಾಗುತ್ತವೆ. ಒಂದು ಬಹಿಶ್ಚಿತ್ತ ಕಲ್ಪನಾ, ಇನ್ನೊಂದು ಅಂತಶ್ಚಿತ್ತ ಕಲ್ಪನಾ. ಈಗ ಬಹಿಶ್ಚಿತ್ತ ಕಲ್ಪನಾ, ಇನ್ನೊಂದು ಅಂತಶ್ಚಿತ್ತ ಕಲ್ಪನಾ. ಈ ಎರಡೂ ಕಲ್ಪನೆಗಳು ಅವನು ಮಾಡುತ್ತಾನೆ, ಆತ್ಮನು ದೇವನು ಮಾಡುತ್ತಾನೆ. ಏನ ಪ್ರಕಾರೇಣ ಕಲ್ಪಯತಿ, ಹೇಗೆ ಮಾಡ್ತಾನೆ, ಯಾವ ಪ್ರೊಸೆಸ್ಸಿನಿಂದ ಮಾಡ್ತಾನೆ, ಮಾಡ್ಲಿಕ್ಕೆ ಅವನ ಕ್ರಮ ಏನು? ವಿಕರೋತ್ಯಪರಾನ್ ಭಾವಾನ್ ಅಂತಶ್ಚಿತ್ತೇ ವ್ಯವಸ್ಥಿತ ನಿಯತಾಂಶ್ಚ ಬಹಿಶ್ಚಿತ್ತ ಏವಂ ಕಲ್ಪಯತೆ ಪ್ರಭು. ಅವಳಿಗೆ ಒಂದು ಬುಕ್ ಕೊಡುವ, ಅವಳಿಗೆ ಬುಕ್ ಇರುವಂತ ಇದೆಯಾ? ನಮ್ಗೆ ಕೆಳಗಿದೆಯಾ? ಎಲ್ಲಿದೆ? ನಿಮ್ ಕ್ಲಾಸ್ ಮುಂದೆ ಇಟ್ಕೊಳ್ಬೇಕು, ಇಲ್ಲ ಅಂದ್ರೆ ನಾನು ಹೇಳು, ನನ್ನ ಲೈಬ್ರರಿಗೆ ಕೊಡಿ. ಸಂಸ್ಕೃತ ಬರುತ್ತೆ ಹೋಗ್ಲಿಕ್ಕೆ? ಸ್ವಲ್ಪ ಸ್ವಲ್ಪ ಉದ್ಯೋಗ ಯಾವ್ದಾದ್ರು ಒಂದು ಭಾಷೆ ಕ್ಲಿಯರ್ ಆಗೋದಿತ್ತಲ್ಲ, ಹೆಂಗ್ ತೆಲುಗು ಭಾಷೆ ಕ್ಲಿಯರ್ ಆಗೋದು? ಈಗ ಮತ್ತೆ ತೆಲುಗು ತಂದು ಬಿಡ್ಲಿಕ್ಕೆ ಆಗೋದಿಲ್ಲ. ಈ ಸಂಸ್ಕೃತಿಯಾ? ಈ ಕನ್ನಡ ಕೊಡ್ತೀಯಾ? ಸರ್ ಮುಗಿ ಆಮಾಗ. ವಿಕರೋತ್ಯಪರಾನ್ ಭಾವಾನ್ ಅಂತಶ್ಚಿತ್ತೇ ವ್ಯವಸ್ಥಿತ ನಿಯತಾಂಶ್ಚ ಬಹಿಶ್ಚಿತ್ತ ಏವಂ ಕಲ್ಪಯತೆ ಪ್ರಭು. ಪ್ರಭು ಕಲ್ಪಯತೆ, ಭಗವಂತನು ಕಲ್ಪಿಸಿಕೊಳ್ಳುತ್ತಾನೆ. ಕಲ್ಪಿಸಿಕೊಳ್ಳುತ್ತಾನಲ್ಲ, ಕಲ್ಪಿಸುತ್ತ, ಭಗವಂತನು ಕಲ್ಪಿಸುತ್ತಾನೆ. ಎರಡು ರೀತಿಯಲ್ಲಿ ಕಲ್ಪಿಸುತ್ತಾನೆ. ಹೇಗೆ? ಅಂತಶ್ಚಿತ್ತನಿಂದ ಕಲ್ಪಿಸಿಕೊಳ್ಳುತ್ತಾನೆ, ಬಹಿಶ್ಚಿತ್ತದಿಂದ ಕಲ್ಪಿಸಿಕೊಳ್ಳುತ್ತಾನೆ. ಅಂತಶ್ಚಿತ್ತ ಅಂತಂದ್ರೆ ಅಂತಃಕರಣದ ಒಳಗೆ, ಅಂತಃ ಒಳಗೆ, ಚಿತ್ತ ಅಂತಃಕರಣ, ಅಂತಃಕರಣದ ಒಳಗೆ ಏನು ಈಗಾಗಲೇ ನಮ್ಮಲ್ಲಿ ಕೆಲವು ಭಾವಗಳು ಅನುಭವದಿಂದ ಒಡಮೂಡಿವೆಯೋ, ಐ ರಿಪೀಟ್, ಅಂತಃಕರಣದ ಒಳಗೆ ನಮ್ಮಲ್ಲಿ ಏನು ಕೆಲವು ಭಾವಗಳು ಒಡಮೂಡಿವೆಯೋ. ಎಲ್ಲಿಂದ ಒಡಮೂಡ್ತವೆ? ಎಲ್ಲಿಂದ ಬರ್ತಾವು? ವಾಸನಾನ ಮೂಡಿದ್ದಕ್ಕಿನ ವಾಸನ ಅಂತ ಕರೀತಾರೆ. ಆ ಮೂಡಿದ ವಾಸನ ಅದು ಎಲ್ಲಿಂದ ಬಂತದು? ಇಂದ್ರಿಯ ವಿಷಯಗಳ ಸಂಬಂಧವಾದ ಏನು ಅನುಭವಗಳಿವೆಯೋ ಆ ಅನುಭವಗಳು ವಾಸನಾ ರೂಪದಲ್ಲಿ ನಮ್ಮಲ್ಲಿ ಮುದ್ರಿತವಾಗುತ್ತವೆ. ಈ ಪೂರ್ವಭಾವಿ ಇಂದ್ರಿಯ ಮತ್ತು ವಿಷಯಗಳ ಸಂಬಂಧವಾಗಿ ಏನು ನಮ್ಮಲ್ಲಿ ಆ ಇಂಪ್ರೆಷನ್ಸ್ಗಳು ಟ್ರಾನ್ಸ್ಫರ್ ಆಗುತ್ತವೋ ಆ ಇಂಪ್ರೆಷನ್ಗಳನ್ನ ನಾವು ಏನಂತ ಕರಿತೀವಿ ಇಲ್ಲಿ ಅಂತಶ್ಚಿತ್ತ. ಅವರು ಇನ್ನೂ ಒಂದು ಅಬ್ಜೆಕ್ಟಿವ್ ವಿಶೇಷವನ್ನು ಹಾಕಿದ್ದಾರೆ, ಅಪರಾನುಭಾವ. ಇವು ಕೆಳಮಟ್ಟದ ಭಾವಗಳು. ಇನ್ನೂ ನಾವು ಎಷ್ಟು ಮೇಲೆ ಏರ್ಬೇಕಾಗಿದೆ ಅನ್ನೋದನ್ನ ಇದ್ರ ಮೇಲೆ ತಿಳ್ಕೋಬೇಕು. ಅಲ್ಲ, ಸರಿಯಾದ ಪರ್ಸ್ಪೆಕ್ಟಿವ್ನೊಳಗೆ ನೀವು ಚಿಂತನೆ ಮಾಡಬೇಕು. ಆಹಾ, ಏನು ಅಲಂಕಾರ ತಿರುಪತಿ ತಿಮ್ಮಕ್ಕಂದು ಅಂದಾಗ ಅದು ಎಲ್ಲಿಂದ ಟ್ರಾನ್ಸ್ಫರ್ ಆಯ್ತದು? ಎಲ್ಲಿಂದ ಟ್ರಾನ್ಸ್ಫರ್ ಆಯ್ತದು? ಎದುರಿಗಿರುವಂತಹ ತಿರುಪತಿ ತಿಮ್ಮಪ್ಪ ಈ ಇಂದ್ರಿಯ ಸಂಪರ್ಕದಿಂದಾಗಿ ಒಳಗಡೆ ಟ್ರಾನ್ಸ್ಫರ್ ಆಗಿದೆ ಅಲ್ವೋ, ಅದು ಅಪರಾನುಭಾವ ಅಂತಾರೆ. ನೆವರ್ ಮೈಂಡ್ ಭಗವಾನ್ ಕಾಹ. ಇನ್ ಪ್ಯಾರಲ್ ಅನ್ನೋ ಪಪ್ಪಾಯಿ ಹಣ್ಣಿನ ಬಗ್ಗೆ ಘಟಪಟಾದಿಗಳು ಹೇಗೆ ಅನುಭವಗಳಲ್ಲಿ ಕ್ಷಣಿಕ ಮತ್ತು ಅತ್ಯಂತ ಕೆಳಮಟ್ಟದ ವಾಸನಾಗಳು ಅಂತ ನಾವು ಅನ್ಕೋತೀವೋ ಹಾಗೆ ಇವು ಕೂಡ ಅಷ್ಟೇ. ಅದಕ್ಕೆ ನಾ ಹೇಳಿದೆ ಅನ್ಯತಾ ಭಾವಿಸಿ ಮಾಡ್ರಿ, ಕರೆಕ್ಟ್ ಪರ್ಸ್ಪೆಕ್ಟಿವ್ ನೋಡ್ರಿ ಅಂತ ಹೇಳಿದೆ. ನಮ್ಮ ಮುಂದೆ ಏನ್ ಡೇಂಜರ್ ಬರ್ತದೆ ಮೊದಲೇ ಗುರುತಿಸಿಕೊಂಡು ಪ್ರಿಕಾಷನ್ ಕೊಟ್ಟ ಮುಂದೆ ಹೋಗ್ತಿರ್ತೀನಿ. ನಾವು ಚೆಸ್ ಆಟ ಇದ್ದಂಗೆ ಉಪನ್ಯಾಸ ಮಾಡುವುದಲ್ಲ, ಇದು ಚೆಸ್ ಆಟ ಇದ್ದಂಗೆ. ಈ ದಾಳ ಬಿಟ್ಟರೆ ಯಾರ್ಯಾರಿದ್ದ ಶತ್ರುಗಳು ಇದಕ್ಕೆ ಅಂತ ನೀವು ಹುಡುಕೋದು, ಆಮೇಲೆ ಆ ದಾಳ ಬಿಡೋದು ಅದಕ್ಕೆ ಬಿಡಂಗಿಲ್ಲದಲ್ಲ, ಬಿಟ್ಟು ಹೊಡೆದ ತಿಂದು ಅನ್ನೋದಂಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಏಕೆಂದ್ರೆ ಈ ವೇದಾಂತದ ಏನು ಹೇಳಿಕೆಗಳಿವೆ, ಇವು ಕ್ಷುರಸ್ಯ ಧಾರ. ಇವು ಹೇಗಿದ್ರೆ ರೇಸರ್ಸ್ ಎಜ್ಜಿದ್ದಲ್ಲಿ ಈ ಕಡೆಗೂ ಶಾರ್ಪು ಈ ಕಡೆಗೂ ಶಾರ್ಪು ನಡಿಬೇಕು. ನಿಮ್ಮಲ್ಲಿ ಹೆಂಗ್ ನಡಿಬೇಕು? ಅಪರಾಂಭಾವ ಹೊರಗಿನಿಂದ ಒಳಗೆ ಮೂಡ್ತೋ ಅದು ಕೆಳಮಟ್ಟದ ಭಾವ. ಸುಮ್ಸುಮ್ನ ಮೂಡಂಗಿಲ್ಲ, ಹೇಳಿದ ಮನೆಯಲ್ಲಿ ಸುಮ್ಸುಮ್ನ ಮೂಡುದಿಲ್ಲ. ದಾರ ಹೋಗ್ತಿರ್ತೀವಿ, ಏನೇನೋ ನೋಡ್ತೀವಿ, ಅವೆಲ್ಲ ಮೂಡ್ತಾವ. ಹಂಗೆ ನೋಡಿಲ್ಲ ನಾವು, ಕಾರ್ ನೋಡೇವು, ಟ್ರಕ್ ನೋಡೇವು, ವ್ಯವಹಾರ ನೋಡೇವು, ನಾಯಿ ನೋಡೇವು, ಕುರಿ ನೋಡೇವು, ಎಲ್ಲಾನೂ ನೋಡೇವಿ. ಅದು ಯಾವ ಮೂಡುದಿಲ್ಲ. ನಮಗೇನು ಬೇಕೋ ಅದೊಂದೇ ಮೂಡ. ಹೌದಾ? ಏನ್ ಚಂದಿತ್ರಿ ಅದು ಕೆಂಪು ಕಾರು? ಅದ್ರಲ್ಲಿ ಒಂದೇ ನೋಡೋಣ ನಾವ ಇಲ್ಲ. ಅವು ಯಾವ ನೋಡಿದ ಎಲ್ಲವನ್ನು ನೋಡಿದ್ರು ಕೂಡ ಅವು ಯಾವ ನೋಡಿಲ್ಲ. ಕೆಂಪು ಕಾರು ಅಂತ ಮೂಡ. ಏನದು ಕೆಂಪು ಕಾರು? ನನ್ನದು ನಾನು ಎನ್ನುವ ಭಾವ ಹೋಗಿ ಎಲ್ಲಿ ಮೂಡ್ತದೋ ಅದು ನಮ್ಮಲ್ಲಿ ವಾಸನ ಆಗಿ ಪರಿವರ್ತನೆ. ಅದು ಅತ್ಯಂತ ಕೆಳಮಟ್ಟದ ಚಿತ್ತದಲ್ಲಿ ಮೂಡಿದ ಅತ್ಯಂತ ಕೆಳಮಟ್ಟದ ಅನುಭವ ಆಗಿದ್ದರಿಂದ ಅದನ್ನ ಅಂತಶ್ಚಿತ್ತ ಅಂತ ಕರೀತಾರೆ. ಹಾಗೆ ಯಾರು ಕಲ್ಪಯತೆ, ಈ ಅಂತಶ್ಚಿತ್ತವನ್ನು ಯಾರು ಕಲ್ಪಿಸಿದಂತಾಯಿತು? ಸ ಏವ ದೇವ, ಅವನೇ. ಇಲ್ಲ, ಹೊರ ಒಳಬಂದು ಒಳ ಬರ್ಲಿ ಬಿಡು, ಒಳ ಬರ್ಲಿ ಬಿಡು. ಏನ್ ಚಂದಾಗಿದೆಯಲ್ಲ ಇದನ್ನ, ನಾ ಭಾರಿ ಇಷ್ಟಪಡ್ತೀನಿ. ಯಾರು ಮಾಡಿದ್ದು? ಅವನೇ. ಅಲ್ಲಿ ತನಕ ಮೂಡಿದ್ದಿಲ್ಲ ಅದು. ಹೀಗೆ ಮೂಡಿದಂತಹ ಕೇಳ್ಕೊಳ್ಳಿ, ಕಥೆ ಮುಗಿದಿಲ್ಲ. ಹೀಗೆ ಒಳಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಮೂಡಿದಂತಹ ಆ ಚಿತ್ರ, ಆ ವೃತ್ತಿ, ಅದನ್ನ ಕಲ್ಪಿಸಿಕೊಳ್ಳುತ್ತಾನೆ, ಪುನಃ ಸ್ಮೃತಿಗೆ ತಂದುಕೊಳ್ಳುತ್ತಾನೆ. ಮತ್ತೆ ಮತ್ತೆ ರಿಕಗ್ನೈಸ್ ಮಾಡ್ತಾ ಹೋಗ್ತಾನೆ. ಅದು ಹಂಗೆ, ಅದು ಹಂಗೆ, ಅದು ಹಂಗೆ, ಅದು ಹಂಗೆ ಅನುಭವ ಆಯ್ತು, ಅದು ಹಂಗೆ. ಅದೇ ವಿಷಯವನ್ನು, ಅದೇ ವಿಷಯವನ್ನು ಕಲ್ಪಯತಿ. ಇದೇನು ಮತ್ತೆ ಮತ್ತೆ ಸ್ಮೃತಿ ತಂದುಕೊಂಡ, ಇದ್ದದ್ದೋ ಇಲ್ಲದ್ದೋ? ಇದ್ದದ್ದಪ್ಪ. ಏನಿರ್ತದೋ ಒಳಗೆ ಅಂತಶ್ಚಿತ್ತ, ಒಳಗೆ ಎಲ್ಲಿಂದ ಬಂತು ಅಂದ್ರೆ ಹೊರಗಿನಿಂದ ಬಂತು ಅಂತ ಹೇಳ್ಬೋದು. ನಾ ಇನ್ನೂ ಅದು ಕೇಳಿಲ್ಲ ಒಳಗೆ. ಅದಕ್ಕೆ ಅಂತಶ್ಚಿತ್ತದಲ್ಲಿದ್ದಂತಹ ಅಪರಾನ್ ಭಾವಾನ್ ವಿಕರೋತಿ, ಏನು ಪುನಃ ಸ್ಮೃತಿಗೆ ತಂದುಕೊಳ್ಳುತ್ತಾನೆ. ಮತ್ತೇನ್ ಮಾಡ್ತಾನೆ? ನಿಯತಾಶ್ಚ ಬಹಿಶ್ಚಿತ್ತ. ನಿಯತಾಶ್ಚ, ಈ ಪೃಥ್ವಿ, ಈ ನದಿ, ಈ ಪರ್ವತ, ಇವೆಲ್ಲವೂ ಒಂದು ಕಾಲದ ಮಿತಿಯಲ್ಲಿ ಬದಲಾಗದೇ ಇವೆ. ಅದಕ್ಕೆ ನಿಯತ ಅಂತ ಕರೀತಾರೆ. ಒಂದು ಕಾಲದ ಮಿತಿಯಲ್ಲಿ ಬದಲಾಗದೇ ಇವೆ. ನಿನ್ನೆ ನಿಮ್ಮ ಡೆಸ್ಕ್ ಎಲ್ಲಿಟ್ಟು ಹೋಗಿದ್ರು, ಈಗ ಮತ್ತೆ ಅದೇ ಡೆಸ್ಕು ಅಲ್ಲೇ ಇದೆ. ನಿನ್ನೆ ಯಾವ ಕ್ಲಾಸ್ ರೂಮ್ನಲ್ಲಿ ಇದ್ರು, ಆ ಕ್ಲಾಸ್ ರೂಮ್ ಇನ್ನೂ ಅಲ್ಲೇ ಇದೆ. ಅಂದ್ರೇನು? ನಿನ್ನೆ ಇವತ್ತು ಇದ್ದಂತಹ ಇವೆಲ್ಲ ವಸ್ತುಗಳು ಇವು ಕಾಲದ ಮಿತಿಯಲ್ಲಿ ಬದಲಾಗದೇ ಇರುತ್ತವೆ. ಐ ರಿಪೀಟ್, ಕಾಲದ ಮಿತಿಯಲ್ಲಿ ಇವು ಬದಲಾಗದೇ ಇರುತ್ತವೆ. ಇವುಗಳಿಗೆ ನಿಯತ ಅಂತ ಕರೀತಾರೆ. ನಿಯತ ವಸ್ತು, ನಿಯತ ಕಾಲ, ನಿಯತ ಪದಾರ್ಥ. ನಿಯತ ಕನ್ನಡದಲ್ಲಿ ನಿಯಮಿತ, ನಿಯತ ಕನ್ನಡದಲ್ಲಿ ನಿಯಮಿತ, ನಿಯಮಿತ ನಿಯಮದಲ್ಲಿ ಇಡಲ್ಪಟ್ಟ, ಕಾಲದ ನಿಯಮದಲ್ಲಿ ಇರಲ್ಪಟ್ಟ. ಅರ್ಥ ಆಯ್ತಲ್ಲ ಈಗ? ನಿಯತ ಅಂದ್ರೆ ಓಕೆ. ಇವು ಎಲ್ಲಿಂದ ಬಂದು? ಕಲ್ಪಯತಿ. ಏನು ಕಲ್ಪಯತಿ? ಘಟ, ಇದು ಪಟ, ಇದು ಮಠ. ಮುಂದಿಂದ ಟಕ ಟಕಾರ ತೆಗೆದು ಮಹಾಪ್ರಾಣ ಮಾಡಿ. ಮಠ ಎಲ್ಲ ಕಲ್ಪನ ತಲೆಯನ್ನು ತೆಗೆದಾಕಿದ್ರು ಅವನು. ಜನರಲ್ಲಿ ಎಷ್ಟು ರೂಢಿಯಾಗಿ ಹೋಗಿದೆ ಅಂದ್ರೆ, ಕೇಂದ್ರ ಅಂತ ಬರೆದ್ರು ರೂಢಿಯಲ್ಲಿ ಮಠ ಅಂತ ಏನ್ ಹುಡುಕಿರ್ತೀರಿ? ಇಂಥ ಸ್ವಾಮೀಜಿ, ಓ ಆ ಮಠ ಸ್ವಾಮಿನಾ? ಎಲ್ಲ ಮಠನು ಮರಯ್ಯ, ಮಠ ಮಠ. ಘಟ ಪಟ ಮಠ ಅಂತ ನಾವು ಏನು ವ್ಯವಹಾರ ಮಾಡ್ತೀವಿ, ಇವೆಲ್ಲವೂ ಕೂಡ ಬಹಿಷ್ಠಿತ್ತ ಕಲ್ಪನಾ. ಏನದೆ ಅಲ್ಲಿ ಮಣ್ಣದೆ? ಏನದೆ ಅಲ್ಲಿ? ಅಲ್ಲಿ ಕಾಟನ್ ಅದ, ಬಟ್ಟೆ ಇಲ್ಲ. ಪಟ ಅಂದ್ರೆ ಬಟ್ಟೆ, ಮಠ ಅಂದ್ರೆ ಆಕಾಶ, ಅಲ್ಪ ಪ್ರಾಣ, ಮಠ ಆಕಾಶ. ಸೊ ಈ ಘಟ ಪಟ ಮಠ ಇತ್ಯಾದಿ ಕಲ್ಪೆ. ಏನು ಮಾಯಯ? ಒಳಗ ಸ್ಮೃತಿಗೆ ತಂದುಕೊಂಡ, ಹೊರೆ ಸ್ಮೃತಿಗೆ ತಂದುಕೊಂಡು ಕಲ್ಪಿಸಿಕೊಂಡ, ಹೊರಗೆ ಅವನು ಕಲ್ಪಿಸಿಕೊಂಡ. ಈ ಕಲ್ಪನಾ ಹೆಂಗ್ ಸಾಧ್ಯ ಆಯ್ತು ಅವನಿಂದ ಅದ್ ಹೇಳ್ತೀರಿ? ತಾನೇ ತನಗೇನ್ ಬೇಕೋ ಅದನ್ನು ತಾನೇ ಕಲ್ಪಿಸಿಕೊಂಡ ಅಂತ ಹೇಳ್ತೀರ. ಇದು ಹೇಗ್ ಸಾಧ್ಯ ಆಯ್ತು? ಸ್ವಮಾಯಯ, ಅವನು ತನ್ನದೇ ಆದ ಮಾಯಾಶಕ್ತಿಯಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡ್ಕೊಳ್ತಾರೆ. ಭಾಷ್ಯ 96, ವಿಕರೋತಿ ನಾನಾ ಕರೋತಿ ಅಪರಾನ್ ಲೌಕಿಕಾನ್ ಭಾವಾನ್ ಪದಾರ್ಥಾನ್ ಶಬ್ದಾದಿ ಅನ್ಯಾಶ್ಚ ಅಂತಶ್ಚಿತ್ತೆ ವಾಸನಾರೂಪೇಣ ವ್ಯವಸ್ಥಿತಾನ್ ಅವ್ಯಾಕೃತಾನ್ ನಿಯತಾಶ್ಚ ದಿವ್ಯಾದಿ ಅನಿಯತಾಶ್ಚ ಕಲ್ಪನಾ ಕಾಲಾನ್ ಬಹಿಶ್ಚಿತ್ತಃ ಸನ್ನ. ವಿಕರೋತಿ ಜಿಕ್ಕಲ್ಟು ನಾನಾ ಕರೋತಿ, ಅನೇಕ ಅನೇಕಗಳನ್ನು ಮಾಡುತ್ತಾನೆ. ಏನು ಅನೇಕಗಳು? ಅಪರಾನ್, ಲೌಕಿಕ ವಸ್ತು, ಲೌಕಿಕ ಪದಾರ್ಥ, ಲೌಕಿಕ ವ್ಯವಹಾರ, ಲೌಕಿಕ ಕರ್ಮ, ಇವೆಲ್ಲವೂ ಲೌಕಿಕವಾದಂತಹದ್ದು. ಇವುಗಳ ಭಾವಗಳನ್ನು ಭಾವಾನ್ ಲೌಕಿಕಾನ್ ಭಾವಾನ್ ಭಾವಾನ್ ಏನು? ಇವೆಲ್ಲವುಗಳ ಇರುವಿಕೆ ಪದಾರ್ಥ. ಶಬ್ದಗಳು ಒಂದೊಳಗೆ ಶಬ್ದ ಶಬ್ದಾದಿ, ಗಂಟೆ ಶಬ್ದ, ಕಾನಿನ ಶಬ್ದ, ಪಕ್ಷಿ ಶಬ್ದ, ಹಾರನ ಶಬ್ದ, ಇವಟ್ಟು ಅಪರ ಏನಿವು? ಯಾಕೆ ನಾವು ಇದನ್ನು ಕೆಳಮಟ್ಟದನ್ನು ಕರಿತೀವಿ? ಯಾಕೆ ಕೆಳಮಟ್ಟದ ಕರಿತೀವಿ? ಲೌಕಿಕ ಇಲ್ಲ, ಇಟ್ಟಿಗೆ ವಾಸ್ತೆ ಇಲ್ಲಿ ಸರ್ಟಿಫಿಕೇಟ್ ತಗೊಂಡ ಪಿ ಎಚ್ ಡಿ ಮಾಡ್ಯಾರು, ಪಚಡಿ ಮಾಡುವಂತ ಪಿ ಎಚ್ ಡಿ ಅಂದ್ರೆ ಏನ್ ಗೊತ್ತೇನೆ? ಗೊತ್ತಿರೋದ್ರ ಹೇಳ, ಪಚಡಿ ಪಚಡಿ ಅಂದ್ರೆ ಏನ್ ಗೊತ್ತದೇನು? ಹಸಿ ತರಕಾರಿ, ಹಸಿ ತರಕಾರಿ ಚಿಕ್ಕ ಚಿಕ್ಕ ತುಂಡುಗಳನ್ನ ಮಾಡಿ ಸೊಪ್ಪು ಮಾಡಿ ನಿಂಬೆಹಣ್ಣು ಹಿಂಡಿ ಒಗ್ಗರಣೆ ಹಾಕಿ ಚೂರು ಅದಕ್ಕೆ ಪಚಡಿ ಅಂತ ಕರೀತಾರೆ. ಪಿ ಎಚ್ ಡಿ ಅಂದ್ರೆ ಏನು? ಪಚಡಿ. ಎಲ್ಲ ಶಬ್ದಕ್ಕೂ ಒಂದೇ ಶಬ್ದ ಹಾಕಿದ್ರೆ ಲೌಕಿಕ ಅಪರ. ಲೌಕಿಕ ವ್ಯವಹಾರಕ್ಕೆ ಏನೇನು ನಮಗೆ ಸಲಕರಣೆಗಳು ಲಭ್ಯವಿದೆಯೋ ಅವಟ್ಟು ಕೂಡ ಕೆಳಮಟ್ಟದ ಕಲ್ಪನೆ. ಪದಾರ್ಥಾನ್ ಶಬ್ದಾದೀನ್ ಅನ್ಯಾಶಾಂತಶ್ಚಿತ್ತೆ ವಾಸನಾ ರೂಪೇಣ ಅವಷ್ಟು ಒಳಗೆ ಉಳಿದಿರ್ತವೆ, ಅಂತಃಕರಣದಲ್ಲಿ, ಅಂತಃಕರಣದಲ್ಲಿ ಉಳ್ಕೊಂಡಿರ್ತವೆ. ಹೇಗೆ ಉಳ್ಕೊಂಡಿರ್ತವೆ? ಅಂತಶ್ಚಿತ್ತರು ಉಳ್ಕೊಂಡಿರ್ತವೆ. ಹೇಗೆ ಉಳ್ಕೊಂಡಿರ್ತವೆ? ವಾಸನಾ ರೂಪೇಣ. ಹೆಂಗೆ ವಾಸನಾ ರೂಪದಲ್ಲಿ ಬಂತಿರೋದು? ಹೊರಗಿತ್ತಲ್ಲ, ಒಳಗಿನ ಬಂತದು. ನನ್ನದು ನಾನು ಎನ್ನುವ ಅಭಿಮಾನ. ನೀವು ಅಭಿಮಾನ ಪಡೆದೇ ಹೋದರೆ ಅದು ಒಳಗೆ ಮೂಡಿರೋದೇ ಇಲ್ಲ. ಒಂದು ಕೆಲವು ಪಾಯಿಂಟ್ ನಾಟ್ ನಾಟ್ ನಾಟ್ ನಾಟ್ ನಾಟ್ 1% ಮಾತ್ರ ನಾವು ಅಭಿಮಾನ ಪಡ್ತೀವಿ. ನೀವು ಕಲ್ಪನಾ ಕೊಡ್ರಿ, ಎಲ್ಲದರಲ್ಲಿಯೂ ನಾವು ಅಭಿಮಾನ ಪಡ್ತಾ ಹೋದ್ರೆ ಎಂತ ರಾಶಿ ಆದ ಎಲ್ಲೋ ಪಾಯಿಂಟ್ ನಾಟ್ ನಾಟ್ ನಾಟ್ ನಾಟ್ 1 ನಾವು ಅಭಿಮಾನ ಪಟ್ಟಾಗನೇ ನಮ್ಮ ಸಂಸಾರ ಛಿದ್ರ ಛಿದ್ರ ಆಗೋಗಿ ಎಲ್ಲದರೊಳಗೂ ಅಭಿಮಾನ ಆಗ್ಬಿಡ್ತು. ದೇರ್ ಆರ್ 2 ಪಾಸಿಬಿಲಿಟೀಸ್, ಭ್ರಷ್ಟ ನಷ್ಟ ಇಟ್ಟ ಮೇಲೆ ಆಗ್ಯದ. ಇನ್ನೊಂದು ಪಾಸಿಬಿಲಿಟಿ, ಎಲ್ಲವೂ ನಾನೇ ಈಶ್ವರ. ಆದರೆ ಆ ಕಾನ್ಸೆಪ್ಟ್ ಎಲ್ರಿಗೂ ಅಂದ್ರೆ ಸಿಸ್ಟರಿ ಏನಿದೆ. ಸೊ ಇದು ಬರೋಣಂತೆ, ವಾಸನಾರೂಪೇಣ ವ್ಯವಸ್ಥೆ. ನಮ್ಮೊಳಗೆ ಯಾವ ರೂಪದಿಂದ ಇದೆ? ವಾಸನಾರೂಪದಿಂದ ಇದೆ. ಏಕಿದೆ? ಅವ್ಯಾಕೃತ, ಅವ್ಯಕ್ತವಾಗಿ, ಅನ್ಮ್ಯಾನಿಫೆಸ್ಟೆಡ್ ಆಗಿ ಬೀಜ ರೂಪದಿಂದ ನಮ್ಮಲ್ಲಿರುತ್ತಾರೆ. ಇದು ಒಂದಾಯ್ತಾ? ಇನ್ನೊಂದು ಬರೋಣ, ಈಗ ಎರಡನೇ ಶುರು ಆಗ್ತದೆ. ನಿಯತಾಶ್ಚ, ನಿನ್ನೆಯ ಪೃಥ್ವಿ ಇವತ್ತು ಹಂಗೆ ಇದೆ, ನಿನ್ನೆಯ ಸೂರ್ಯ ಇವತ್ತು ಹಂಗೆ ಇದ್ದಾನೆ, ನಿನ್ನೆಯ ಚಂದ್ರ ಇವತ್ತು ಹಂಗೆ ಇದ್ದಾನೆ, ನಿನ್ನೆಯ ಗಂಗಾ ಇವತ್ತು ಇವತ್ತು ಗಂಗಾ. ನಿಯತಾಶ್ಚ ಪೃಥ್ವಿ ಆದೀನ್ ಪಂಚಮಹಾಭೂತ ಹಾಕೋದು, ಇವರು ಪದಾರ್ಥವನ್ನು ಹೇಳುವ ಪೃಥ್ವಿ ಆದಿ ಇವೆಲ್ಲ ಏನು? ಅನಿಯತಾಶ್ಚ ಕಲ್ಪನಾ ಕಾಲಾನ್ ಬಹಿಶ್ಚಿತ್ತ ಹಾಸನ್ನ ಅನಿಸ್ತದೆ. ನಿನ್ನೆ ನಿನ್ನೆ ಇದ್ದದ್ದು ಇವತ್ತು ಇವೆ ಅಂತ ಅನಿಸ್ತದೆ. ಆಗ ವಾಸ್ತವಿಕವಾಗಿ ಅನಿಯತಾಶ್ಚ, ಇವಕ್ಕೆ ನಿಯತ್ ಅನ್ನೋದಿಲ್ಲ, ನಿಯತ್ ಅನ್ನೋದಿಲ್ರಿ. ನಿಯತ್ ಅಂದ್ರೇನು? ಇವತ್ತಿದ್ದ ಗಾಳಿ ಇಲ್ಲೇ ಇರ್ಬೇಕು, ಅದು ಮುಂದೆ ಅವಾಗ ನಿಯತ್ತಿನ ಗಾಳಿ. ನಿಯತ್ತಿನ ಗಾಳಿ ಇದೆಯಾ? ನಿಯತ್ತಿನ ಪೃಥ್ವಿ ಇದೆ ನೋಡ್ರಿ, ಪ್ರತಿ ಕ್ಷಣವು ತಿರುಗುತ್ತಾ ಇರ್ತ ಬದಲಾಗ್ತಾ ಇರ್ತ. ಜಗತ್ ಜಾಯತೆ ಗಚ್ಚತಿ, ಜಾಯತೆ ಗಚ್ಚತಿ, ಜಾಯತೆ ಗಚ್ಚತಿ, ಜಗತ್ ಇದೆ ಉಚ್ಚತಿ, ಪ್ರತಿ ಕ್ಷಣವೂ ಬದಲಾಗ್ತದೆ. ಈಗ ಹೇಳಿ ನೋಡೋಣ, ಅದಕ್ಕೆ ಅವ್ರು ಬಂದ ಮಾತ್ರ ಹೇಳಿದ್ರು, ಅನಿಯತಾಶ್ಚ ಅಂತಶ್ಚಿತ್ತದಲ್ಲಿ ಅವ್ಯಾಕೃತವಾಗಿದ್ದಂತಹದ್ದು, ಬಹಿಶ್ಚಿತ್ತದಲ್ಲಿ ಅನಿಯತಾಶ್ಚವಾದದ್ದು, ಇವೆಷ್ಟು ಇವೆರಡೂ ಕೂಡ ಕಲ್ಪನಾ, ಅವು ಕಲ್ಪಿಸಲ್ಪಡುತ್ತವೆ. ಏನು ಕಲ್ಪನಾ ಕಾಲ? ಯಾವ್ಯಾವ ಕಾಲದಲ್ಲಿ ಅವು ಲಭ್ಯವಿಯೋ ಆ ಕಾಲದಲ್ಲಿ ಅವುಗಳು ಕಲ್ಪಿಸಲ್ಪಡುತ್ತವೆ. ಐ ರಿಪೀಟ್, ಯಾವ ಯಾವ ಕಾಲದಲ್ಲಿ ಅವು ಲಭ್ಯವಿಯೋ ಆ ಕಾಲದಲ್ಲಿ ಅವುಗಳನ್ನು ನಾವು ಕಲ್ಪಿಸಿಕೊಳ್ಳುತ್ತೇವೆ. ಕೆಲವುಗಳನ್ನು ಅವ್ಯಾಕೃತದಿಂದ ವ್ಯಾಕೃತವಾಗಿ ಕಲ್ಪಿಸಿಕೊಳ್ತೀವಿ, ಕೆಲವುಗಳನ್ನು ಬಹಿಷ್ಠಿತವಾದಂಥ ಅವುಗಳನ್ನು ಅವುಗಳನ್ನು ಕೂಡ ಕಲ್ಪಿಸಿಕೊಳ್ತೀವಿ. ಬಹಿಶ್ಚಿತ್ತ ಸನ್ನ ತಥಾ ಅಂತಶ್ಚಿತ್ತ ಮನೋರಥಾದಿ ಲಕ್ಷಣ ಕಲ್ಪಯತಿ ಪ್ರಭು ಈಶ್ವರ. ಆತ್ಮ ಇತ್ಯರ್ಥ ಇವರಿಗವರು ಬಹಿಶ್ಚಿತ್ತವನ್ನು ಮಾತಾಡಿದರು. ಈಗ ಅಂತಶ್ಚಿತ್ತ ಏನಂತಶ್ಚಿತ್ತ? ಮನೋರಥಾದಿ ಲಕ್ಷಣ, ಮನೋರಥ ಮನಸ್ಸಿನಲ್ಲಿ, ಮನಸ್ಸು ಎನ್ನುವ ರಥದಲ್ಲಿ ನಮಗೆ ಕಲ್ಪಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂತಹ ವಾಸನಾ ರಾಶಿಗಳೇನಿವೆಯೋ ಅವುಗಳನ್ನು ಪುನಃ ಸ್ಮೃತಿಗೆ ತಂದುಕೊಳ್ತಾನೆ. ಕಲ್ಪಯತಿ ಅವುಗಳನ್ನು ಕಲ್ಪಿಸಿಕೊಳ್ಳುತ್ತಾನೆ. ಯಾರು ಎರಡು ಕೆಲಸ ಮಾಡಿದವರು? ಯಾರು ಬಹಿಶ್ಚಿತ್ತ ಮಾಡಿದವರು? ಯಾರು ಅಂತಶ್ಚಿತ್ತ ಮಾಡಿದವರು? ಯಾರು? ದೇವ ಪ್ರಭು ಈಶ್ವರ ಆತ್ಮ ಇತ್ಯರ್ಥ. ಗೊತ್ತಾಗ್ತದೆ ಸರ್, ಅದೇ ಕೈಲಾಸವಾಸಿ ಈಶ್ವರ. ನೋಡಿ ಭಾಷ್ಯದ ಚಂದ ಸುಂದರತ, ತಕ್ಷಣ ಶಬ್ದ ಆತ್ಮ ಏನು ತಕ್ಕ? ನಾನೇ, ನಾನೇ ನನ್ನ ಪದಾರ್ಥಗಳನ್ನ ನನಗೆ ಆಗಬೇಕು ಹಾಗೆ ಏನ್ ಮಾಡಿದೆ? ಕಲ್ಪಿಸಿಕೊಂಡೆ. ಈಗ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಅಂದದ್ದಾದರೆ ಮಾಡಿದ್ದು ಇಲ್ದ ಹೋದ್ರೆ ಇದಷ್ಟು ಮಾಯಿಕ ಅಂತ ಗುರುತಿಸು ಕಡಿಕ ಇಲ್ದ ಹೋದ್ರೆ ಅನುಭವಿಸ್ ಎಷ್ಟು ವರ್ಷ ಹಿಂಗೆ ಎಷ್ಟು ಜನ್ಮ ಅನಾದಿ ಅನಂತ ಸಂಸಾರಕ್ಕೆ ಆದಿ ಇಲ್ಲ ಅಂತ ಯಾಕಂದ್ರೆ ಸಂಸಾರ ಮಿಥ್ಯ ಅಲ್ವಾ ಯಾವ್ದನ್ನು ವಿತ್ತತ್ವ ಅಂತ ಕರಿತೀರಿ ಈಗ ಅಭ್ಯಾಸ ಮಾಡಿದ್ರು ನಾಲ್ಕು ಶ್ಲೋಕದಿಂದ ಯಾವ್ದಕ್ಕೆ ವಿತ್ತತ್ವ ಅಂತ ಕರಿತೀರಿ ಯಾವುದು ಆ ಪ್ರಾಕ್ ಅಭಾವ ಇದೆಯೋ ಯಾವುದು ಪ್ರಪಂಚ ಅಭಾವ ಇದೆಯೋ ಅದು ಈ ಕ್ಷಣದಲ್ಲಿ ವಿತತವಾಗಿ ಕಾಣುತ್ತದೆ ಅರ್ಥಾತ್ ಮೊದಲು ಅಭಾವ ನಂತರವೂ ಅಭಾವ ಯಾವುದಕ್ಕೋ ಅದಕ್ಕೆ ಈಗ ಕೂಡ ಅಭಾವ ಇಲ್ಲ ಆದರೂ ಇದೆ ಅಂತೀನಿ ಅಂದದ್ದಾದ್ರೆ ಅದು ಮಾಯ ಈಗ ಕೂಡ ಅದು ಇಲ್ಲ ಈ ಕ್ಷಣವೂ ಇಲ್ಲ ಯಾಕಿಲ್ಲ ಮೊದಲು ಇದ್ದಿದ್ದಿಲ್ಲ ಯಾಕಿಲ್ಲ ನಂತರ ಇರುವುದಿಲ್ಲ ಓ ಈಗಿದೆಯಲ್ಲೋ ಈಗಿದ್ರೂ ಕೂಡ ಅದಕ್ಕೆ ಬೇಸ ಇಲ್ಲ ರಜ್ಜ ಸರ್ಪ ವಿತಟ ಯಾಕೆ ಸೇಮ್ ಲಾಜಿಕ್ ರಿಪೀಟ್ ಮಾಡ್ರಿ ಏನೇನೋ ಹೇಳಬಾರ್ದು ಪಾಠ ಹೆಂಗಿರ್ಬೇಕು ಅಂದ್ರೆ ಪಾಠ ಹೆಂಗ್ ಕಲಿಸಿರ್ತಾರೋ ಹಂಗೆ ಪಾಠ ಒಪ್ಪಿಸ್ಬೇಕು ರಜ್ಜು ಸರ್ಪ ಅದು ಮಿಥ್ಯ ಯಾಕೆ ಸರ್ಪವು ಹುಟ್ಟುವ ಮೊದಲು ಇದ್ದಿದ್ದಿಲ್ಲ ಸರ್ಪವು ನಾಶವಾದ ಮೇಲೆ ಇರುವುದಿಲ್ಲ ಈಗ ಇದ್ದಂತೆ ಏನು ಕಾಣ್ತಾ ಇದೆಯೋ ಈಗೂ ಕೂಡ ಅದು ಇಲ್ಲ ಆದರೂ ಇದ್ದಂತೆ ಕಾಣ್ತಾ ಇದೆ ಆದ್ರೂ ಅದು ಮಿಥ್ಯ ಇಲ್ಲವೇ ಇಲ್ಲ ಎನ್ನುವುದು ಕಂಡಾಗ ಇಲ್ಲವೇ ಇಲ್ಲ ಕಾಣೋ ಪ್ರಶ್ನೆ ಬಂತು ಇಲ್ಲವೇ ಇಲ್ಲ ಎನ್ನುವುದು ಕಂಡಿದ್ದೆ ಆದರೆ ಏನು ಇಲ್ಲದೇ ಇಲ್ಲವೇ ಇಲ್ಲ ಅನ್ನುವುದು ನಮಗೆ ಇದೆ ಎಂದು ಕಂಡಿದ್ದೆ ಆದರೆ ಮಾತ್ರ ಮಿಥ್ಯ ಓಕೆ ಇಲ್ಲವೇ ಇಲ್ಲ ಅನ್ನುವುದೇ ಸಿದ್ಧವಾಗಿದ್ದಾದ್ರೆ ಅದೇನು ಅಸತ್ ಸುಳ್ಳು ಸುಳ್ಳು ಬೇರೆ ಮಿಥ್ಯ ವ್ಯಾಪಕವಾಗಿ ಇತರ ಫಿಲಾಸಫರ್ಸು ಮಾಡಿದ ಮಿಸ್ಟೇಕ್ ಇದು ಮಿಥ್ಯವನ್ನ ಸುಳ್ಳೆಂದು ಸುಳ್ಳನ್ನ ಮಿಥ್ಯವೆಂದು ಸಾಧಿಸಲಿಕ್ಕೆ ಹೋದಾಗ ಕನ್ಫ್ಯೂಷನ್ ಆಗ್ತದೆ ಟೋಟಲಿ ನಾನ್ ಎಕ್ಸಿಸ್ಟೆಂಟ್ ಏನಿದೆಯೋ ಅದು ಸುಳ್ಳು ಅಸತ್ ಆದರೂ ಎಕ್ಸಿಸ್ಟೆಂಟ್ ಆಗಿ ಬಿಹೇವ್ ಮಾಡ್ತದೆ ಅದು ಮಿಥ್ಯ ಅದು ಯಾವಾಗ ಹೋಗ್ತದೆ ಅವನ ರೈಟ್ ಎನ್ಕ್ವೈರಿ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡ್ತದೆ ಉದಾಹರಣೆ ಏನಪ್ಪ ರಜ್ಜು ಸರ್ಪ ರಜ್ಜು ಸರ್ಪ ಸರ್ಪ ಪೂರ್ವದಲ್ಲಿ ಇದ್ದಿದ್ದಿಲ್ಲ ನಂತರದಲ್ಲಿ ಇರೋದಿಲ್ಲ ಅದು ಈಗೂ ಕೂಡ ಇಲ್ಲ ಆದ್ರೆ ಇದ್ದಂತೆ ಆದ್ದರಿಂದ ಮಿಥ್ಯ ನಿತ್ಯ ಆಹಾವನ್ನ ಸತ್ಯವಾದ ನಿಮ್ಮ ಲೌಕಿಕ ಸತ್ಯವಾದ ಯಾವ ಪರಿಹಾರದಿಂದಲೂ ಅದು ಪರಿಹರಿಸಬೇಕಾಗುತ್ತೆ ನಿತ್ಯ ಆಹಾವನ ಕೋಲ್ತೊಂಡು ಹೊಡಿತೀರೋ ಹೇಳ್ರಿ ಮುಖ್ಯ ನಿತ್ಯ ಆಹಾವನ ಕಾಲಿನಿಂದ ದೂಡ್ತಿರೋ ನಿತ್ಯ ಆಹಾವನ್ನು ಹ್ಯಾಕ್ ಕಳ್ಕೋಬೇಕಾದ್ರೆ ವಿವೇಕ ತಪ್ಪಿ ಬಂದಿದೆ ವಿವೇಕದಿಂದ ಹೋಗಿ ಬಾಕಿ ಏನೇ ನೀವು ಮಾಡಿದ್ರು ಕೂಡ ಅದು ಅವಿವೇಕ ಏನಪ್ಪ ಒಳಗೆ ಸ್ಮೃತಿಗೆ ತಂದುಕೊಂಡದ್ದು ಅಂತಶ್ಚಿತ್ತ, ಅದು ಕೂಡ ಕಲ್ಪನಾ. ಹೊರಗೆ ತಂದುಕೊಂಡದ್ದು ಅದು ಕೂಡ ಕಲ್ಪನಾ. ಇವೆರಡೂ ಕಲ್ಪನೆಗಳನ್ನು ಅವನೇ ಗುರುತಿಸ್ತಾನೆ, ಅವನೇ ಹೆಣಿತಾನೆ, ಅವನೇ ಕಲ್ಪಿಸಿಕೊಳ್ಳುತ್ತಾನೆ. ಅವನು ಅಂದ್ರೆ ಯಾರು? ಪ್ರಭುಹು ಈಶ್ವರ ಆತ್ಮ. ಆ ಆತ್ಮ ಅನ್ನೋ ಶಬ್ದ ತಂದುಬಿಟ್ಟು ಮುಂದಿನ ನಿಮ್ಮ ಜಿಜ್ಞಾಸಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಟ್ರು. ಏನು ನಾನೇ ಸ್ವಾಮಿ, ಇದು ನನಗೆ ಬೇಕಾಗಿತ್ತೆ, ನಾನು ಯಾಕೆ ಮಾಡಿಕೊಂಡಿದ್ದೆ? ಅವಿದ್ಯೆಯ ಸ್ವಮಾಯೆಯ ಈ ಅಜ್ಞಾನ ಎಲ್ಲಿದೆ? ನಿನ್ ಜೊತೆನೆ ಇದೆ. ಇದು ಅಜ್ಞಾನ ನಿನ್ ಜೊತೆನೆ ಇದೆ. ಸಮಷ್ಟಿಯಾಗಿ ನೋಡಿದ್ದಾದ್ರೆ ಬ್ರಹ್ಮನ ಜೊತೆ, ವ್ಯಷ್ಟಿಯಾಗಿ ನೋಡಿದ್ದಾದ್ರೆ ಆತ್ಮನ ಜೊತೆ. ಆತ್ಮನ ಜೊತೆ ಹೆಂಗಿದೆ? ಅವಿವೇಕದಿಂದಾಗಿದೆ. ಮೇಲಿದೆಯೋ ಕೆಳಗಿದೆಯೋ, ಅಂಟ್ಕೊಂಡಿದೆಯೋ, ಅಕ್ಕಪಕ್ಕ ಇದೆಯೋ, ಹ್ಯಾಂಡ್ ಇನ್ ಹ್ಯಾಂಡ್ ಇದೆಯೋ, ಹೆಂಗಿದೆ? ಹೆಂಗಿದೆ? ನೀ ಅಂದ್ಕೊಂಡ ಆಗಿಲ್ಲ, ಮತ್ತೆ ಹೆಂಗಿದೆ? ಅವಿವೇಕದಿಂದ ಇದೆ. ಅಂದ್ರೇನು? ವಿಚಾರಣೆಯ ಕೊರತೆಯಿಂದಾಗಿ ಇದೆಯೇ ವಿನಃ ಅದು ಇಲ್ಲೇ ಇಲ್ಲ. ವಿಚಾರಣೆಯ ಕೊರತೆ. ಅಜ್ಞಾನವನ್ನ ಬಹಳ ಸುಂದರವಾದ ಶಬ್ದಗಳಲ್ಲಿ ಹೇಳಬೇಕು ಅಂದ್ರೆ ಏನು ಅಜ್ಞಾನ? ವಿಚಾರದ ಕೊರತೆ, ವಿವೇಕದ ಕೊರತೆ. ಅವ ಚಾರುವಾಕ ಫಿಲಾಸಫಿಗೆ ಹೋಗಿ ಕೂತ್ಕೊಂಡು ವಿಚಾರ ರಹಿತವಾಗಿ ಕೂತ್ಕೋತಾನೋ ವಿಚಾರ ಸಹಿತವಾಗಿ ಅಂದ್ರೆ ನಾಸ್ತಿಕನಿಗೂ ಕೂಡ ವಿಚಾರ ಮಾಡೋ ಶಕ್ತಿ ಇದೆ ಅಂತ ಇದ್ದಿಲ್ಲ. ಅವ್ನು ತಪ್ಪು ವಿಚಾರ ಮಾಡ್ಯಾನ ಪ್ರಶ್ನೆ ಬೇರೆ, ಅದ್ರ ವಿಚಾರ ಅವನು ಮಾಡ್ತಾನೆ. ವಿಚಾರದ ಟೋಟಲ್ ಕೊರತೆ. ಆವಾಗ ನಾವೇನ್ ಮಾಡ್ಬಿಡ್ತೀವಿ? ಆ ವಿಚಾರದ ಕೊರತೆಯಿಂದಾಗಿ ಇವೆಲ್ಲವನ್ನು ಕಲ್ಪಿಸಿಕೊಳ್ಳಿ ಶುರು ಮಾಡಿ ಕೊಟ್ಟೆ ತಗೊಂಡೆ ಹೋದೆ ಬಂದೆ ಸಣ್ಣದ ದೊಡ್ಡದ ಬೇಕಾಗಿತ್ತು ಇದು ಬೇಡಾಗಿತ್ತು ರಾಗ ದ್ವೇಷ ಇಷ್ಟ ಅನಿಷ್ಟ ಪಾಪ ಪುಣ್ಯ ಧರ್ಮ ಅಧರ್ಮ ಸಿರೀಸ್ ಆಫ್ ತಪ್ಪುಗಳು ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತೀವಿ. ಹಾಗಂತ ನಿಯತ ಸಮಯಶ್ಚಿತ್ತ ಕಲ್ಪಯತೆ ಪ್ರಭು ಪ್ರಭು ಈಶ್ವರ ಆತ್ಮ ಇತ್ಯರ್ಥ. ಭಾಷೆ 97 ಸ್ವಪ್ನವತ ಚಿತ್ತ ಪರಿಕಲ್ಪಿತಂ ಸರ್ವಂ ಇತ್ಯೇತತ್ ಆಶಂಕ್ಯತೆ. ಓಕೆ, ಈಗ ಮತ್ತೆ ದೃಷ್ಟಿಕೋನ, ಜಾಗೃತದ ದೃಷ್ಟಿಕೋನದಿಂದ ಸ್ವಪ್ನ ಅಂದ್ರೆ ಏನು? ಜಾಗೃತದ ದೃಷ್ಟಿಕೋನದಿಂದ ಸ್ವಪ್ನ ಅಂದ್ರೆ ಏನು? ಸ್ವಪ್ನ ಅಂದ್ರೆ ಅದು ಒಂದು ಕಲ್ಪನೆ. ನೋಡ್ಕೊಡ್ರಿ ಎಲ್ಲಿ ಏನಾಗ್ತದೆ ಅಂತ ಓದ್ಬಿಟ್ಟು ನಾ ಹೇಳಿದ ಮಾತನ್ನ ನೀವು ಅನುಭವದ ಆಧಾರದ ಮೇಲೆ ಗುರುತಿಸಿ. ಸ್ವಪ್ನ ಅಂದ್ರೆ ಏನು? ಇಲ್ಲದ್ದು ಈಗಾಗಲೇ ಇದ್ದದ್ದು. ಇಲ್ಲದ್ದು ಹೆಂಗ್ ಕಲ್ಪಿಸ್ತೀವ? ಹೆಂಗಿರ್ಬೋದು ಬ್ರಹ್ಮಚಾರಿಯ ಮಗಳು? ಹೆಂಗಿರ್ಬೋದು? ಇದ್ದದ್ದ ನಿಮ್ಮ ಕಲ್ಪನೆಗೆ ಬಂದಿದ್ದೇವೆ ನಾ, ಇಲ್ಲದ್ದು ಬರುವುದಿಲ್ಲ. ಆಕಾಶದ ಹೂವಿನ ಪಕಳಿ ಎಷ್ಟು? ಆಕಾಶದ ಹೂವಿನ ಪಕಳಿಗಳೆಷ್ಟು? ಕಲ್ಪನಾನೂ ಮಾಡ್ಲಿಕ್ಕಾಗುವುದಿಲ್ಲ ನಿಮಗೆ. ಆದ್ದರಿಂದ ಇಲ್ಲದ್ದನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪನೆ ಆಗುತ್ತದೆ ಅಂತ ಇದ್ದು ಇದ್ದದ್ದು ಯಾಕೆ ಕಲ್ಪಿಸ್ಬೇಕಪ್ಪ? ಇದ್ದದ್ದು ಇದ್ದೇ ಇದ್ದಂತೆ, ಇದ್ದದ್ದನ್ನ ಇದ್ದಂತೆಯೇ ತಿಳಿಯದೇ ಇದ್ದಾಗ ಇಲ್ಲದ್ದು ಕಲ್ಪನೆಗೆ ಬರುತ್ತದೆ. ಯಾವುದ್ರ ಮೇಲೆ? ಇದ್ದದ್ರ ಮೇಲೆ ಬರುತ್ತದೆ. ಅಂದ್ರೆ ವೇದಾಂತ ಅಂದ್ರೆ ನೀವೇನು ಬರೀ ಕಥೆ ಜೋಕು ತಿಳ್ಕೊಂಡಿರಿ? ಎಷ್ಟು ಜನ ಹಂಗೆ ಅನ್ಕೊಂಡ್ಬಿಟ್ಟಾರ? ಅದಕ್ಕೆ ಅದರದೇ ಆದಂತಹ ಸತ್ಯಾಂಶಗಳಿವೆ, ಸ್ಟ್ಯಾಟಿಸ್ಟಿಕ್ಸ್ಗಳಿವೆ, ತರ್ಕ ಇವೆ. ಅವುಗಳ ಹಿನ್ನೆಲೆಯನ್ನು ಹೇಳಬೇಕಾಗ್ತದೆ. ಜೋಕ್ ಮಾಡಿದ್ರೆ ತಪ್ಪೇನಿಲ್ಲ, ಅದರಲ್ಲಿ ಸೂತ್ರ ಬಿಟ್ಟು ಮಾಡಬಾರ್ದು. ಇವನ ವಿಕರೋತಿ, ಇವನು ಕಲ್ಪಿಸುತ್ತಾನೆ. ಆ ಕಲ್ಪನಾ ಅಂದ್ರೆ ಏನು? ಅದ್ರ ವಿವರಣೆ ಕೊಡ್ತಾರೆ. ಏನದು ಕಲ್ಪನಾ? ಸ್ವಪ್ನವತ ಚಿತ್ತ ಪರಿಕಲ್ಪಿತ ಸರ್ವಂ. ಏನೇನು ಕಲ್ಪಿಸಲ್ಪಡ್ತದೋ ಅಷ್ಟು ಕೂಡ ಸರ್ವಂ ಚಿತ್ತ ಪರಿಕಲ್ಪಿತಂ. ಅಂತಶ್ಚಿತ್ತವೂ ಆಗಿರ್ಬಹುದು, ಬಹಿಷ್ಠವೇ ಆಗಿರ್ಬಹುದು, ಘಟ ಕಲ್ಪನಾ. ಅಲ್ಲಿ ಘಟ ಇಲ್ಲದೆ ಇಲ್ಲೇ ಇಲ್ಲ. ಇಲ್ಲಿ ಘಟ ಇದು ನಮ್ಮ ಕಲ್ಪನೆ ಅಲ್ವೇ? ವ್ಯವಹಾರಕ್ಕನೇ ಇರ್ಬೋದು, ಅದು ಸತ್ಯಾಂಶ ಅಲ್ಲಿ ಮಾಡಿದೆ. ಬಹಿಶ್ಚಿತ್ತ ಇನ್ನು ಅಂತಶ್ಚಿತ್ತ ಸ್ಮೃತಿಗೆ ತಂದ್ಕೋತೀವಿ. ಕಲ್ಪಿತಂ ಎರಡು ಜೊತೆ ಸೇರಿಸ್ಕೊಂಡು ಏನನ್ಸ್ಬಿಡ್ತದೆ? ಸ್ವಪ್ನದಂತೆ ಇವು ಕೂಡ ಕಲ್ಪಿತವೆ. ಸ್ವಪ್ನವತ ಚಿತ್ತ ಸರ್ವಂ ಚಿತ್ತ ಪರಿಕಲ್ಪಿತಂ ಇತ್ಯೇತತ್ ಆಶಂಕತೆ. ಹಾಗೆ ಸಂದೇಹ ಬರುವ ಸಾಧ್ಯತೆ ಇದೆ. ಯಸ್ಮಾತ್ ಚಿತ್ತ ಪರಿಕಲ್ಪಿತೈಃ ಮನೋರಥಾದಿ ಲಕ್ಷಣೈಃ ಚಿತ್ತ ಪರಿಚ್ಛೇದ್ಯೈಃ ವೈಲಕ್ಷಣ್ಯಂ ಬಾಹ್ಯಾನಾಂ ಅನ್ಯೋನ್ಯ ಪರಿಚ್ಛೇದ ಅನ್ಯೋನ್ಯ ಪರಿಚ್ಛೇದ ಪರಿಚ್ಛೇದ್ಯತ್ವಯುಕ್ತ ಆಶಂಕಾ. ಅಂತಹ ಸಂದೇಹ, ಅಂತಹ ಸಂಶಯವನ್ನು ಪಡುವ ಅವಶ್ಯಕತೆ ನಿನಗಿಲ್ಲ. ಏನದು? ಯಸ್ಮಾತ್ ಕಾರಣಾತ್ ಚಿತ್ತ ಪರಿಕಲ್ಪಿತೈ ಮನಸ್ಸಿನಲ್ಲಿ ಸ್ಮೃತಿಗೆ ತಂದುಕೊಂಡಂತಹ ಮನೋರಥಾದಿ ಲಕ್ಷಣ ಚಿತ್ತ ಪರಿಚ್ಛೇದ್ಯೈ ಅಂತಃಕರಣಕ್ಕೆ ಸೀಮಿತವಾದಂತಹ ಎಲ್ಲ ಕಲ್ಪನೆಗಳು ವೈಲಕ್ಷಣ್ಯಂ ಭಾಗ್ಯಾನ ಹೊರಗಿರುವಗಳಿಗಿಂತ ಇದು ಒಳಗಿರುವುದು ಬೇರೆ, ಒಳಗಿರುವುದಕ್ಕಿಂತ ಹೊರಗಿರುವುದು ಬೇರೆ ಅಂತ ಅನ್ಯೋನ್ಯ ಪರಿಚ್ಛೇದ್ಯತ್ವ ಇದೆ. ಇವು ಒಂದಕ್ಕೊಂದು ಪರಿಚ್ಛೇದ ಲಿಮಿಟೇಷನ್ಸ್ಗೆ ಒಳಗಾಗಿವೆ ಅನ್ನುವಂಥ ಶಂಕಾ ನಿನಗೆ ಬರಬಾರದು. ಇವು ಅನ್ಯೋನ್ಯ ಅಲ್ಲ, ಇವು ಇಲ್ಲವೇ ಇಲ್ಲ. ಒಟ್ಟಾರೆ ಸಾರ ಸಗಟು ಸೇರಿಸಿಕೊಂಡೇ ಇವು ಮಿಥ್ಯ ಅನ್ಕೊಳ್ತಾವೆ. ಒಳಗಿನ ಮಿಥ್ಯ, ಹೊರಗಿನ ಮಿಥ್ಯ ಅಂತ ಹಂಗ್ಯಾಕೆ ಮಾಡಿ ಹೋಗ್ತೀನಿ ನೀನು? ವ್ಯವಹಾರದಲ್ಲೇ ಮಿಥ್ಯ, ಕನಸಿನಲ್ಲೇ ಮಿಥ್ಯ ಅಂತ ಮಾಡ್ಲಿಕ್ಕೆ ಹೋಗ್ಬೇಡ. ಅದಕ್ಕೆ ನಿಮ್ಗೆ ಸಂದೇಹಕ್ಕೆ ಅವಕಾಶ ಇಲ್ಲ. ಎಲ್ಲ ಒಟ್ಟಾರೆ ಸಾರ ಸಗಟು ಸೇರಿಸಿಕೊಂಡು ಮಿಥ್ಯ. ಚಿತ್ತಕಾಲಾಗಿ ಎಂತಷ್ಟು ಉದಯ ಕಾಲಾಶ್ಚ ಏ ಬಗಿ ಕಲ್ಪಿತ ಇವತೆ ಸರ್ವೇ ವಿಶೇಷೋ ನಾನ್ಯ ಹೇತುಕಃ. ಚಿತ್ತಕಾಲಾಗಿ ಎಂತಷ್ಟು ಕಾಲಾಶ್ಚ ಏ ಬಗಿ ಕಾಲಾಶ್ಚ ಏ ಬಗಿ ಕಲ್ಪಿತ ಇವತೆ ಸರ್ವೇ ವಿಶೇಷೋ ನಾನ್ಯ ಹೇತುಕಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ